ಅಂತ ಗಿರಿಯ ಕೀಳಲು ಸಾಧ್ಯವೇ ಅಂತ ಗಿರಿಯ ಕೀಳಲು ಸಾಧ್ಯವೇ ಅಯ್ಯ ಹಿಂದೆ ಇಂದ್ರನು ಕೋಪಗೊಂಡು ಸತತವಾಗಿ ಮಳೆಯನ್ನ ಸುರಿಸಿ ಗೋಕುಲವನ್ನ ನರಳಿಸಿದಂತಹ ಸಂದರ್ಭದಲ್ಲಿ ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸುವ ಸಲುವಾಗಿ ಗೋವರ್ಧನ ಗಿರಿಯನ್ನ ಕಿತ್ತು ನನ್ನ ಕಿರಿ ಬೆರಳಿನ ಮೇಲೆ ಇಟ್ಟುಕೊಂಡು ಅವರನ್ನೆಲ್ಲ ಕಾಪಾಡಿದ್ದೇನೆ. ಪ್ರಪಂಚದ ಹಿತರಕ್ಷಣೆಗೆ ಅದೇ ನನ್ನ ಧ್ಯೇಯ. ಹಾಗಾಗಿ ಅಂತಹ ಕೆಲಸ ನಿನ್ನಿಂದ ಸಾಧ್ಯವೇ? ಅಯ್ಯ ಶರದಿಗೆ ತೀರೇ ರಜತಾದ್ರಿಯನು ಧರೆಯಿಂದ ನೆಗಹೆ ಭರ್ಗನು ಬಂದು ಎನ್ನೋಳು ಪರಮ ಸತ್ಯವಗೈದನು ನೀನು ಕೇಳಿರಬಹುದು ಶ್ರೀರಾಮಚಂದ್ರನ ಕಥೆಯನ್ನ. ಆ ಮಹಾಪುರುಷನಿಗಾಗಿ ಸಮುದ್ರಕ್ಕೆ ಸೇತುವೆಯನ್ನು ಕೊಟ್ಟುವ ಸಂದರ್ಭದಲ್ಲಿ ನಾನು ಮಹಾ ಸಾಹಸವನ್ನು ತೋರಿಸಿದವನು. ಇನ್ನು ನಿನ್ನಲ್ಲಿ ಮಾತನಾಡ್ತಾ ಇರುವುದೇನಾ? ಕೇಳಿದ್ದೆಲ್ಲ ಆಯ್ತು, ಬಾರ ಯುದ್ಧಕ್ಕೆ. ಶರಣ ಇಂತನಲಾಗ ಶ್ರೀಹರಿ ಕರುಣದಳು ಕ್ಷಮೆಯಂತು ವೇಗದಿ ಧರಿಸಿದನು ಶ್ರೀರಾಮ ರೂಪವನತಿ ವಿಲಾಸದಲ್ಲಿ ಜಾಂಬವತಿ ಕಲ್ಯಾಣ ಯಕ್ಷಗಾನ ಇದುವರೆಗೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ದಂತಕಲ್ಲದ ಸುಜಾತಾ ಎಸ್ ಹೆಗಡೆ ಹಾಗೂ ಮೇಳದವರು. ಇದು ಇವತ್ತಿನ ಕೃಷಿ ರಂಗ.